1:20. ಕಾರ್ಯಕ್ರಮ ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗದೊಳಗ ಸರಣಿ ಮೇಘ ಸಂದೇಶದ 559 ಸಂಚಿಕೆ ಕೇಳಬಹುದು. ಪ್ರಸ್ತುತಿ ಸೋಮಶೇಖರ್ ಎಸ್ ರುಳಿ. ಆನಂತರ ಯಲಮಾಮಡಿಯ ರಾಧಾಬಾಯಿಯ ಮಾದರ್ ಹಾಗೂ ಸಂಗಡಿಗರಿಂದ ಚೌಡಕಿ ಪದಗಳು. ಈಗ ಕೆಲವು ಜಾಹೀರಾತುಗಳು. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಉದ್ಯೋಗವಾಣಿ. ನಾನು ಗಿರಿಧರ್ ಕುಲಕರ್ಣಿ, ಬೆಳಗಾವಿ ಜಿಡಿಡಿಸಿನಲ್ಲಿ ಓದಿದ್ದು. 3D ಪ್ರಿಂಟಿಂಗ್ನಲ್ಲಿ ಭಾರತದ ವಿಶ್ವ ಕೌಶಲ್ಯ ಸ್ಪರ್ಧೆಯಲ್ಲಿ ರಜತ ಪದಕನೊಂದಿಗೆ ವಿಜೇತನಾಗಿದ್ದೆನು. ಇಂದು ಆಟೋಮೆಕ್ ಕಂಪನಿಯಲ್ಲಿ ವರ್ಷಕ್ಕೆ 2.5 ಲಕ್ಷ ಸಂಬಳದೊಂದಿಗೆ ಕೆಲಸ ಮಾಡುತ್ತಿದ್ದೇನೆ. ಮುಂದಿನ ನಿಮ್ಮ ಭವಿಷ್ಯಕ್ಕಾಗಿ ಹಿಂದೆ ಜಿಡಿಸಿ ಸೇರಿರಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. SBI ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ನಿಂದ ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಗೆ ಸಂಬಂಧಿಸಿದಂತೆ ಕೃಷಿಕರಿಗಾಗಿ ಪ್ರಮುಖ ಮಾಹಿತಿ ಯೋಜನೆ ಅಡಿಯಲ್ಲಿ ನೋಂದಾಯಿಸಲು ಮುಂಗಾರು ಖಾರಿಫ್ ಬೆಳೆಗೆ ಕೊನೆಯ ದಿನಾಂಕ 30 ಜೂನ್ 2022 ಹಾಗೂ ಮಾವಿನ ಬೆಳೆಗಾಗಿ 31 ಜುಲೈ 2022 ಆಗಿರುತ್ತದೆ. ಬೆಳೆ ವಿಮೆ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಸಮೀಪದ ಬ್ಯಾಂಕ್ ಶಾಖೆ, ಸಿಎಸ್ಸಿ ಸೆಂಟರ್, ಗ್ರಾಮ 1 ಅನ್ನು ಸಂಪರ್ಕಿಸಿ ಅಥವಾ 1800209111 ರಲ್ಲಿ ನಮಗೆ ಕರೆ ಮಾಡಿ. ನಿಯಮಗಳು ಹಾಗೂ ನಿಬಂಧನೆಗಳು ರಾಜ್ಯ ಸರ್ಕಾರದ ಅಧಿಸೂಚನೆಗೆ ಒಳಪಟ್ಟಿರುತ್ತವೆ. SBI ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್, IRDA ರಿಜಿಸ್ಟ್ರೇಷನ್ ನಂಬರ್ 144. ಬಿಜಲಿ ಗಿರ್ನೆ ಸೇ ಗಂಭೀರ ಚೋಟ್ ಯಾ ಮೌತ್ ಭೀ ಹೋ ಸಕ್ತಿ ಹೈ. ಅಗರ್ ಆಪ್ ಬಿಜಲಿ ಗಿರ್ನೆ ಸೇ ಆಹತ್ ಕಿಸಿ ವ್ಯಕ್ತಿ ಕೋ ದೇಖೇ ತೋ ತುರಂತ ಆಂಬ್ಯುಲೆನ್ಸ್ ಬುಲಾಯೇ. ಬಿಜಲಿ ಪೀಡಿತ ಕೋ ಛೂನಾ ಸುರಕ್ಷಿತ ಹೈ. ಮಾನವ ಶರೀರ ಬಿಜಲಿ ಸಂಗ್ರಹ ನಹೀ ಕರ್ತಾ. ಡಾಕ್ಟರ್ ಯಾ ಆಂಬ್ಯುಲೆನ್ಸ್ ಕೆ ಪಹುಂಚನೆ ತಕ್ ಪ್ರಾಥಮಿಕ ಉಪಚಾರ ದೇನೆ ಸೇ ಪೀಡಿತ ಕಿ ಜಾನ್ ಬಚ ಸಕ್ತಿ ಹೈ. ಯದಿ ಆಪ್ ಪರ್ ಭೀ ಬಿಜಲಿ ಗಿರ್ನೆ ಕಾ ಖತರಾ ಹೈ ತೋ ಉಸ್ಕೆ ಟಲ್ನೆ ತಕ್ ಇಂತಜಾರ್ ಕರೇ. ಯಾ ಸಂಭವ ಹೋ ತೋ ಪೀಡಿತ ಕೋ ಸುರಕ್ಷಿತ ಸ್ಥಾನ ಪರ್ ಲೇ ಜಾಯೆ. ಅಗರ್ ಪೀಡಿತ ಬೇಸುದ್ ಹೋ ತೋ ದಿಲ್ ಕಾ ದೌರಾ ಹುವಾ ಹೋ ಸಕ್ತಾ ಹೈ. ಶ್ವಾಸ ಔರ್ ನಾಡಿ ಕಿ ಜಾಂಚ್ ಕರೇ ಔರ್ ತುರಂತ CPR ದೇ ಔರ್ ದೇತೆ ರಹೇ ಜಬ್ ತಕ್ ಮದದ್ ನಾ ಪಹುಂಚೆ. ಅಗರ್ ಪೀಡಿತ ಜಾಗೃತ ಪರ್ ಸ್ತಂಭಿತ ಹೈ ತೋ ಉನ್ಹೇ ಧಡ್ ಔರ್ ಪೈರ್ ಸೇ ಸರ್ ನೀಚೆ ರಹೇ ಐಸೇ ಲಿಟಾಯೆ. CPR ಔರ್ ಪ್ರಾಥಮಿಕ ಚಿಕಿತ್ಸಾ ಸೀಖನಾ ಆಪಾತ್ಕಾಲೀನ ಸ್ಥಿತಿ ಕೆ ದೌರಾನ್ ಉಪಯೋಗಿ ಹೋ ಸಕ್ತಾ ಹೈ. ತಯಾರಿ ಮೇ ಹಿ ಸಮಝದಾರಿ. NDMA ಎವಂ IIPHG ದ್ವಾರಾ ಜನಹಿತ್ ಮೇ ಜಾರಿ. SBI ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ನಿಂದ ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಗೆ ಸಂಬಂಧಿಸಿದಂತೆ ಕೃಷಿಕರಿಗಾಗಿ ಪ್ರಮುಖ ಮಾಹಿತಿ ಯೋಜನೆ ಅಡಿಯಲ್ಲಿ ನೋಂದಾಯಿಸಲು ಮುಂಗಾರು ಖಾರಿಫ್ ಬೆಳೆಗೆ ಕೊನೆಯ ದಿನಾಂಕ 30 ಜೂನ್ 2022 ಹಾಗೂ ಮಾವಿನ ಬೆಳೆಗಾಗಿ 31 ಜುಲೈ 2022 ಆಗಿರುತ್ತದೆ. ಬೆಳೆ ವಿಮೆ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಸಮೀಪದ ಬ್ಯಾಂಕ್ ಶಾಖೆ, ಸಿಎಸ್ಸಿ ಸೆಂಟರ್, ಗ್ರಾಮ 1 ಅನ್ನು ಸಂಪರ್ಕಿಸಿ ಅಥವಾ 1800209111 ರಲ್ಲಿ ನಮಗೆ ಕರೆ ಮಾಡಿ. ನಿಯಮಗಳು ಹಾಗೂ ನಿಬಂಧನೆಗಳು ರಾಜ್ಯ ಸರ್ಕಾರದ ಅಧಿಸೂಚನೆಗೆ ಒಳಪಟ್ಟಿರುತ್ತವೆ. SBI ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್, IRDA ರಿಜಿಸ್ಟ್ರೇಷನ್ ನಂಬರ್ 144. ಕೃಷಿರಂಗದಲ್ಲಿ ಈಗ ಸರಣಿ ಮೇಘ ಸಂದೇಶದ 559 ಸಂಚಿಕೆ. ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರು, ಇವತ್ತಿನ ಕಾರ್ಯಕ್ರಮವನ್ನ ತಮ್ಮ ಮುಂದೆ ಪ್ರಸ್ತುತ ಮಾಡೋದಕ್ಕೆ ಒಂದು ಕಡೆ ಸಂತೋಷ ಆಗ್ತದೆ, ಇನ್ನೊಂದು ಕಡೆ ಸ್ವಲ್ಪ ಬೇಸರನೂ ಕೂಡ ಆಗ್ತದೆ. ಯಾಕಂತಂದ್ರೆ ಕಳೆದ ವಾರ ನಾವು ಏನು ನಿರೀಕ್ಷೆ ಮಾಡಿದ್ವಿ ಆ ರೀತಿಯಾಗಿ ನಮ್ಮ ಭಾಗದೊಳಗೆ ಮಾನ್ಸೂನ್ ವರ್ತನೆ ಮಾಡಿಲ್ಲ ಅಂತ ಹೇಳಬಹುದು. ಕೆಲವು ಕಡೆ ಮಳೆಯಾಗಿದೆ, ಎಲ್ಲೆಲ್ಲಿ ಮಳೆಯಾಗಿದೆ ಬಹಳ ಸಂತೋಷದಿಂದ ತಾವು ನಮಗೆ ಪ್ರತಿಕ್ರಿಯೆ ಮಾಡಿದ್ದೀರಿ. ಇನ್ನ ಎಲ್ಲಿ ಮಳೆಯಾಗಿಲ್ಲ, ಬಹುತೇಕ ಭಾಗಗಳಲ್ಲಿ ಈ ವಾರ ಮಳೆಯಾಗಿಲ್ಲ, ಅದರಿಂದಾಗಿ ಬೇಜಾರು ಕೂಡ ತಮ್ಮಲ್ಲಿ ಮನೆ ಮಾಡಿದ. ಅನೇಕ ಕಡೆಗಳಲ್ಲಿ ನಾವು ಮಾನ್ಸೂನ್ ಬಗ್ಗೆ ವಿಚಾರ ಮಾಡಿದಂತಹ ಒಂದು ಸಂದರ್ಭದೊಳಗೆ ಕಳೆದ ವಾರ ಬಹಳ ನಿರೀಕ್ಷೆ ಇಟ್ಟುಕೊಂಡಿದ್ವಿ, ಆದ್ರೆ ಆ ನಿರೀಕ್ಷೆಗೆ ತಕ್ಕಂಗ ಮಾನ್ಸೂನ್ ವರ್ತನೆ ಮಾಡಿಲ್ಲ ಅಂತ ಹೇಳಬಹುದು. ಬೇರೆ ಪ್ರದೇಶಗಳಲ್ಲಿ ನಮ್ಮ ಕರಾವಳಿ ಆಗಿರಬಹುದು, ದಕ್ಷಿಣ ಕರ್ನಾಟಕ ಆಗಿರಬಹುದು, ಆಮೇಲೆ ಈಶಾನ್ಯ ಭಾರತ ಆಗಿರಬಹುದು, ಅಲ್ಲಿ ಅದ್ಭುತವಾದಂತಹ ಒಂದು ಮಳೆಯನ್ನ ನಾವು ನೋಡ್ತಾ ಇದ್ದೀವಿ. ವಿಶೇಷವಾಗಿ ಈಶಾನ್ಯ ಭಾರತದೊಳಗಂತೂ ನದಿಗಳು ತುಂಬಿ ಹರಿತಾ ಇದ್ದಾವೆ. ಅಂಥ ಒಂದು ಅದ್ಭುತವಾದಂತಹ ಒಂದು ಮಳೆ ಈ ಸಮಯದೊಳಗೆ ಆಗ್ಯದ ಅಂತ ಹೇಳಬಹುದು. ಆದ್ರೆ ನಮ್ಮ ಭಾಗಕ್ಕೆ ಸ್ವಲ್ಪ ಯಾಕೋ ಮಾನ್ಸೂನ್ ದುರ್ಬಲ ಆಯಿತು ಅಂಥೇಳಿ ಅನಿಸ್ತದೆ. ಆದರೂ ಕೂಡ ನಾವು ಆಶಾಭಾವನೆಯನ್ನು ಇಟ್ಟುಕೊಳ್ಳೋಣ. ಯಾಕಪ್ಪ ಅಂತಂದ್ರೆ ಮಾನ್ಸೂನ್ ಒಳ್ಳೆ ರೀತಿಯಿಂದನೇ ಮುಂದುವರಿತಾ ಇದ, ಮತ್ತು ಭಾರತೀಯ ಹವಾಮಾನ ಇಲಾಖೆಯವರು ಹೇಳೋ ಪ್ರಕಾರ ಎಲ್ಲಾ ಅಂಶಗಳು ಅನುಕೂಲಕರದವ ಅದು ಮುಂದುವರಿಯುವುದಕ್ಕೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಮತ್ತೆ ಅದರ ಒಂದು ಚಟುವಟಿಕೆಗೆ ಸೂಕ್ತವಾದಂತಹ ಒಂದು ಸನ್ನಿವೇಶಗಳು ಅಂಶಗಳು ಅದಾವ. ಹಿಂಗಾಗಿ ಮಳೆ ಆಗೋದಿಲ್ಲ ಅನ್ನುವಂತಹ ಭಾವನೆಯನ್ನು ಇಟ್ಟುಕೋಬೇಡ್ರಿ, ಮಳೆ ಆಗ್ತದ. ಎಲ್ಲೆಲ್ಲಿ ಆಗಿಲ್ಲ ಈ ವಾರದೊಳಗ ಆಗ್ಲಿ ಅಂಥೇಳಿ ನಾವು ಕೂಡ ಆಶಾ ಮಾಡೋಣ. ಮತ್ತೆ ಅಂತ ಕಂಡೀಷನ್ಗಳು ಅದಾವ ಅನ್ನುವಂಥದ್ದು ತಮ್ಮ ಗಮನದೊಳಗ ಇರಲಿ. ತಾವು ಅನೇಕರು ನಮಗ ಸಂತೋಷದಿಂದ ಎಲ್ಲೆಲ್ಲಿ ಮಳೆಯಾದವರು ಅವರು ನಮಗ ವಿಡಿಯೋ ಮಾಡಿ ಕಳಿಸಿದ್ದೀರಿ, ಮೆಸೇಜ್ಗಳನ್ನ ಕಳಿಸಿದ್ದೀರಿ, ಆಡಿಯೋ ಮಾಡಿ ಕಳಿಸಿದ್ದೀರಿ. ಅಂತ ರೈತ ಬಾಂಧವರು ಏನು ಸ್ಪಂದಿಸಿದ್ದಾರೆ ಅವರ ಧ್ವನಿಯನ್ನ ನಾವು ಈಗ ಕೇಳೋಣ. ಬಿಜಾಪುರ ಜಿಲ್ಲಾ ತಾಲೂಕು ನಂದ್ರಿಯಲ್ಲಿ ಮಳೆ ಇಲ್ಲ ಸರ್, ಒಟ್ಟ ಮುಂದೆ ಬರ್ತದ ಇಲ್ಲೋ ಸರ್ ಮಳಿ ಏನೋ ನಮ್ಗೊಂದು ತಿಳಿಯವಲ್ ಸರ್. ಇದು ಸ್ವಲ್ಪ ಆದ್ರ ಇವತ್ತ ನಾಳೆ ಇವತ್ತ ನಾಳೆ ಆದ್ರೆ ಸ್ವಲ್ಪ ಅನುಕೂಲ ಆಗತ್ ಸರ್. ಮಳಿ ಅಲ್ಲಿ ಏನಾದ್ರೆ ಬಹಳ ಕಾಲ ಗಂಭೀರ ಆಗತ್ ಸರ್. ಈ ಸದ್ಯ ಹೊಳ್ಳಿ ಎಲ್ಲ ತುಟ್ಟಿ ಆಯ್ತು ಸರ್, ಒಟ್ಟು ಮುರಿದ್ ಬಿತ್ಬೇಕಾದ ಸರ್. ಈ ನಿಮ್ನೆ ಅಯ್ಯೋ ಸರ ತೊಗರಿ ಒಂದ್ ನಾಡ್ತದ್ರಿ ಒಂದಿಲ್ಲ, ಹಿಂಗಾಯ್ ಸರ್ ಮಳಿ ಬಂದ ದಾರಿ ನೋಡಿದ್ದೆ ಸರ್, ಒಟ್ಟ ಮಳಿ ಆಗಲ್ದು. ಮಳಿ ಆದ್ರೆ ನಮ್ಗೆ ಬಹಳ ಅನುಕೂಲ ಆಗ್ತದ ಸರ್. ನಮಸ್ಕಾರ ಸರ್, ಬಿಜಾಪುರ ಜಿಲ್ಲಾ ಹಿಂಡಿ ತಾಲೂಕು ಅಂತನಾಳ ಗ್ರಾಮದಿಂದ ಸಂಸಬ್ ಸಿಕ್ಕಂತ ಮಾತಾಡೋದು ಸರ್. ನೀವು ಹೇಳಿದ ಪ್ರಕಾರ ಮಳೆ ಒಳ್ಳೆ ಮಳೆ ಆಗೈತೆ ಸರ್, ಅಂದ್ರೂ ರೈತರಿಗೆ ಬಹಳ ಸಂತಸ ತಂದೈತ್ರಿ ಮಳೆ, ಬಹಳ ಖುಷಿಯಾಗಿದ್ದಾರೆ. ನಿನ್ನೆ ರಾತ್ರಿ 11:00 ಬಂದೈತ್ರಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್, ನಾ ಕೊಳ್ಳೂರಿಂದ ಮಲ್ಲಿಕಾರ್ಜುನ್ ಸೊಲಪಟ್ಟ ಅವ್ರು ಮಾತಾಡ್ತೀನಿ ಸರ್. ಈ ಹೇಳಿದ ಪ್ರಕಾರ ಈ ಸರ್ ವಾರ ಪೂರ್ತಿ ಮಳೆ ಅಂತ ಹೇಳಿದ್ರು ಸರ್, ಉತ್ತಮ ಮಳೆ, ಸಾಧಾರಣ ಮಳೆ, ವ್ಯಾಪಕ ಮಳೆ ಅಂತ ಹೇಳಿದ್ರು ಸರ್. ಅದೇ ಪ್ರಕಾರ ಸರ್ ಶುಕ್ರವಾರ ರಾತ್ರಿ 1 ತಾಸು ಮಳೆ ಬಿತ್ತದ್ರಿ ಸರ್. ಗುರುವಾರ ಸ್ವಲ್ಪ 1.5 ತಾಸು ಸಾಧಾರಣ ಮಳೆ ಬಿದ್ದದ ಸರ್. ನಮ್ಮ ಚಿಂಚೋಳಿ ತಾಲೂಕ ಸುತ್ತಮುತ್ತ ಬೆಚ್ಚನಕ್ಕೆ ನಡೆದಿಲ್ರಿ ಸರ್. ಗುರುವಾರ ದಿನ ರಭಸದ ಮಳೆ ಬಿದ್ದದ ಸರ್ ಚಿಂಚೋಳಿ ತಾಲೂಕ ಸುತ್ತಮುತ್ತ ರೀ. ಅಣವಾರ್, ಪುಳುಪಳ್ಳಿ, ಚಂದಾಪುರ್, ಚಿಂಚೋಳಿ, ದೇಗಲಮಡಿ, ಐನೋಳಿ ರಭಸದ ಮಳೆ ಬಿದ್ದದ ಸರ್. 1.5 ತಾಸು 2 ತಾಸು ಮಳೆ ಬಿದ್ದದ್ರಿ. ನಂಬಲ ಮಳೆ ಬಿದ್ದಿಲ್ಲ ಸರ್, ಅಂತ ಮಳೆ ಏನಿಲ್ಲ, 1.5 ಮಿನಿಟ್ ಮಳೆ ಬಿದ್ದದ್ರಿ ಸರ್. ಚಿಂಚೋಳಿ ತಾಲೂಕಾದ್ಯಂತ ಸಾಧಾರಣ ಮಳೆ ಬಿದ್ದದ ಸರ್. ಮತ್ತ ಇವತ್ತು ಶನಿವಾರ ಸರ್ ಇವತ್ತು ಮುಂಜಾನೆ ಗುಲ್ಬರ್ಗ್ ಬಂದಿನ್ರಿ ಸರ್, 10 ಗಂಟೆಯಿಂದ ಈ ಕಡೆ ಸರ್. ಕೊಳ್ಳೂರು, ಪಟ್ಪಳ್ಳಿ, ದೇಗುಲಮಡಿ, ಐನೋಳಿ ಸಾಧಾರಣ ಮಳೆ ಬಿದ್ದ ಸರ್. ಚಿಂಚೋಳಿ, ಹೊಸಳಿ ಕ್ರಾಸ್, ಚಿಮ್ಮೈದ್ರೈ, ದಸ್ತಾಪುರ್ 1.5 ತಾಸು 2 ತಾಸು ಮಳೆ ಬಿದ್ದದ ಸರ್ ನಿನ್ನೆ ಶುಕ್ರವಾರ. ಮತ್ತ ಹಂಗೆ ಸುಲಪೇಟ್ ನಿನ್ನೆ ಸಾಧಾರಣ 1 ತಾಸು ಮಳೆ ಬಿದ್ದದ ಸರ್. ಮಡಿಬೀರ್ನಳ್ಳಿ ತಕ ಸಾಧಾರಣ ಮಳೆ ಬಿದ್ದ ಸರ್. ಕೊರ್ವಿ, ವಜ್ರಗಾಂವ್, ನೌದಗಿ ಮತ್ತ ಹಂಗೆ ಕುಡಳಿ ಇಲ್ಲಿ ಭಾರಿ ಮಳೆ ಬಿದ್ದ ಸರ್. ಹೊಲದಾಗೆಲ್ಲ ನೀರ್ ನಿಂತವ್ರಿ ಸರ್, ನೀರ್ ಹರಿಲತ್ತವ್ರಿ ಸರ್. ಮತ್ತ ಕೂಡ್ಲಿ ಕ್ರಾಸ್, ಕಾಳಗಿ, ಗೋಟೂರ್, ಕುಸನೂರ್ ಮಳಿ ಇಲ್ರಿ ಸರ್. ಅಂತ ಮಳಿ ಏನ್ ಇಲ್ರಿ ಸರ್, ಒಟ್ಟ ಗಳೆ ಕಟ್ಟರಿ ಇನ್ನ ಈಗ ಕರಿವಲ್ಲ ಹೊಡ್ಲತ್ತಾರಿ. ಮತ್ತ ಹಂಗೆ ಕೂರ್ವಾರ್, ಸೀತನೂರ್ ಹತ್ತಿರ ಸ್ವಲ್ಪ ಮಳಿ ಬಿದ್ದದ ಸರ್. ಚಲೋ ಬಿದ್ದದ್ರಿ ಸರ್, ಮತ್ತ ನೀರ್ ನಿಂದ್ರಪ್ಪರೆ, ಹೊಲದಾಗ ನೀರ್ ನಿಂದ್ರಪ್ಪರೆ ಬಿದ್ದದ್ರಿ ಮಳಿ ಸರ್. ಅಮ್ಮ ಸೀತನೂರ್ ಅರ್ಧ ಸಿವರ್ಲಿಂದ ಸಣ್ಣೂರ್ ಕ್ರಾಸ್, ಸರಡಗಿ ಸಾಧಾರಣ ಮಳಿ ಸರ್, ಅಂತ ಹೇಳ್ಕೊಂತ ಮಳಿ ಇಲ್ರಿ ಸರ್. ಆದರೆ ಕೊರ್ವಿ, ಕುಡಳಿ ಕ್ರಾಸ್, ವಜ್ರಗಾಂವ್, ನವದಿಗೆ ಸರ್ ಬಿತ್ತನೆಕಿ ನಡೆದವ್ರಿ ಸರ್. ಮತ್ತ ಹಂಗೆ ನಮ್ಮ ಏರಿಯಾ ಭಾಗದಾಗ ಅಂದನು ಚಿಂಚುಳಿ ನಡೆದವ್ರಿ ಸರ್ ಬಿತ್ತನೆಕಿ. ಇವತ್ತ ದಸ್ತಾಪುರ್, ತಿಮ್ಮದಿಲ್ಲದಾಗ ಒಂದೆರಡು ಕಾಣೆವ್ರಿ ಸರ್ ಬಂಡಿಗಳು. ನಮ್ ಭಾಗಕ್ಕೆ ಮಳಿ ಇಲ್ಲ ಸರ್ ಒಟ್ಟ. ಆದ್ರ ನಿಮ್ಮ ಈ ಸಂಚಿಕೆ ಪ್ರಕಾರ ಬರ್ತಾನಂತ ಆಸೆ ಆದ್ರಿ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್, ನನ್ನ ಹೆಸರು ಅಜಯ್ ಮಸ್ಸಮ್ಮಸಪುಲ್ಲ ತಾಲೂಕು ಗುಡ್ಡು ಗ್ರಾಮ. ನಮ್ಮ ಊರಲ್ಲಿ ಸರ್ 2 ಗಂಟೆ ಮಳೆ ಸ್ಟಾರ್ಟ್ ಆಗಿದೆ ಸರ್. ಮಳೆ ಜೋರಾಗಿದೆ ಸರ್, ಸಿಡಿಲು ಜಾಸ್ತಿ ಇದೆ ಸರ್, ಗಾಳಿ ಗುಡುಗು ಮಿಂಚು ಮುಪ್ಪಿದೆ ಸರ್. ರಾಯಚೂರು ಜಿಲ್ಲೆ ಎಂಗಡೇಕಲ್ ಗ್ರಾಮದ ಶೇಖರಪ್ಪ ಬಾವಲಿ ಅವರು ಮಾತನಾಡುತ್ತಿದ್ದಾರೆ. ದೇವದೂರು ತಾಲೂಕು ಎಂಗಡೇಕಲ್ಲಲ್ಲಿ ರಾತ್ರಿ 4 ಗಂಟೆಗೆ ಅಗರದಿಂದ ಸಾಧಾರಣ ಮಳೆ ಆಗಿದೆ. ನಮ್ಮ ಸುತ್ತಮುತ್ತಲಿನ 8-10 ಹಳ್ಳಿಗಳಲ್ಲಿ ಸಾಧಾರಣ ಮಳೆ ಆಗಿ ಕೆಲವೊಂದು ಕಡೆ ಸಣ್ಣಾಗಿ ನಾಲ್ಗಳನ್ನು ಹರಿದಿವೆ, ಕೆಲವೊಂದು ಕಡೆ ಅಷ್ಟೇ ಜಬ್ಬುಗಾಗಿ ನಿಂತಿದೆ. ಮತ್ತು ಮಾನವಿ ತಾಲೂಕು ರಾಯಚೂರು ತಾಲೂಕಿನಲ್ಲಿಯೂ ಸಾಧಾರಣದಿಂದ ಮಳೆ ಆಗಿದೆ. ಭೂಮಿಯಲ್ಲಿ ನೀರು ಹರಿದಿದೆ, ಕೆಲವೊಂದು ಬಯಲು ಭೂಮಿಯಲ್ಲಿ. ಮೇಘ ಸಂದೇಶದಲ್ಲಿ ನಮ್ಮ ಈ ವಾರದಲ್ಲಿ ಜಿಲ್ಲಾವಾರು ಮಾಹಿತಿ ಮಳೆ ಮೀಟರ್ ಬಗ್ಗೆ ನಮ್ಮ ಸೋಮಶೇಖರ್ ಸರ್ ಅವರು ಒಳ್ಳೆ ಮಾಹಿತಿ ತಿಳಿಸಿಕೊಟ್ರು. ನಮ್ಮ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಮಳೆ ಆಗ್ತದೆ ಎಂಬ ಪ್ರಮಾಣ ನಮಗೆ ಮಾಹಿತಿ ಕೊರತೆ ಇತ್ತು. ಆದ ಕಾರಣಕ್ಕಾಗಿ ನಮಗೆ ಅದರದ್ದು ಒಂದು ಮಾಹಿತಿ ಸಂಪೂರ್ಣ ನಮಗೆ ಸಿಗುತ್ತದೆ. ನಮ್ಮ ಜಿಲ್ಲೆಯಲ್ಲಿ ಎಷ್ಟಾಗ್ತದೆ ಎಂಬುದು ನಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ರು. ಈ ಕಾರ್ಯಕ್ರಮವನ್ನು ಒಳ್ಳೆ ರೀತಿ ಇದನ್ನೇ ಮುಂದುವರಿಸಿಕೊಂಡು ಜಿಲ್ಲೆಯಲ್ಲಿ ಎಷ್ಟೆಷ್ಟು ಮಾಹಿತಿ ಮಳೆ ಮಿಲಿಮೀಟರ್ ಬೀಳ್ತದೆ ಎಂಬ ಮಾಹಿತಿ ಕೊಟ್ಟರೆ ನಮ್ಗೆ ತುಂಬಾ ಒಳ್ಳೆಯದು. ರೈತರಿಗೆ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಮಳೆ ಎಷ್ಟು ಬಂದ್ರೆ ನಮ್ಮ ಭೂಮಿಗೆ ಆಗ್ತದ ಆಗುದಿಲ್ಲ ಎಂಬುದು ಮಾಹಿತಿಗೂ ನಮ್ಗೆ ಸಂಪೂರ್ಣವಾಗಿ ತಿಳಿಯುತ್ತದೆ. ಆದ ಕಾರಣಕ್ಕೆ ಇದೊಂದು ಒಳ್ಳೆಯ ಶುಭ ಕಾರ್ಯಕ್ರಮ ಎಂದು ನಾನು ಭಾವಿಸಿದ್ದೇನೆ. ಮತ್ತು ಸೋಮಶೇಖರ್ಗಳಿಗೂ ಮತ್ತು ಆಕಾಶವಾಣಿ ಕೇಂದ್ರಕ್ಕೂ ನನ್ನ ನಮಸ್ಕಾರಗಳು. ಹಲೋ ಸರ್, ಬಸವಕಲ್ಯಾಣ ತಾಲೂಕು ಗುಂಟೂರು ಸರ್ ದಸ್ತಾವೀರಿದ್ನ. ಗುಲ್ಬರ್ಗ ಯಾದಗಿರಿ ಯಾಕಡೆ ಸೋಯಾಬೀನ್ ಬೆಳೆಸಾದರು, ಸೋಯಾಬೀನಿಗೆ ರೇಟ್ ಚಂದದ ಬೆಳೆಸ್ಲಿಕ್ಕ ಇಸ್ಟಾರ್ಟ್ ಮಾಡ್ರಿ ಸರ. ನಮ್ಮ ಹೊಲದಾಗ ಕೃಷಿ ಹುಂಡ ಇದೆ ಸರ್, 10 ಫೀಟ್ ಗುಮ್ಮ 50 ಫೀಟ್ ಅಗಲಿದೆ ಸರ್, ಪೂರ ತುಂಬೋಗಿದೆ ಸರ್. ಹಾಂ, ಇದು ಫೋಟೋ ಸರ್. ನಮ್ಮ ಹೊಲದಾಗ ಬಾಯಿಗೆ ರೀಚಾರ್ಜ್ ಆಗ್ಬೇಕಂತ ನಾವು ಕೃಷಿ ಹುಂಡ ಹೊಡೆದೇವ್ ಸರ್. ಬಾಯ್ದು ಮೇಲ್ ಮಗ್ಲೆ ಕೃಷಿ ಹುಂಡ ಹೊಡೆದ್ರೆ ಅಷ್ಟು ನೀರ ಪೂರ 10 ಗಂಟೆನಲ್ಲಿ ನಮ್ಮ ಬಾಯಿ ಹತ್ರ ರೀಚಾರ್ಜ್ ಆತ ಸರ್. ಬಾಯಿಗೆ ಬೋರೆಲ್ ಎಲ್ಲಕ್ ನೀರೇನ ಸಂಪೂರ್ಣ ಆತ ಸರ್. ನೀರ್ ಬಳಲ್ ಸರ್, ಎಂತ ಬ್ಯಾಸ್ಗಿ ಕಿರ್ಕತ್ ಹತ್ರ ಬಿ ನೀರ ಕಮ್ಮಿ ಬೀಳೋದು ಕಾರಣ ಆಗಲ್ ಸರ್. ಓಕೆ, ಥ್ಯಾಂಕ್ಸ್ ಸರ್. ಗುಂಡೂರು ದಸ್ತಗಿದ್ದೀನಿ ಸರ್ ನಾ, ಬಸವಕಲ್ಯಾಣ ತಾಲೂಕ. ಸರ, ಮಳಿ ಇಲ್ದೆ ಮಂದಿ ಎಲ್ಲ ಬೀಜ ಗೊಬ್ಬರ ತಂದಿ ಮನೆಯಾಗ ಇಕ್ಕಿದ್ರೆ ಸರ್, ಈಗ ಬಿತ್ತಮಂತಿ ಮಳಿ ಹಾದಿ ಕಾಯ್ಕೊಂಡ್ ಕೂತಿದ್ರು. ಇವತ್ತೇ 3 ಗಂಟೆಗೆ ಮಳಿ ಚಾಲು ಆಗಿದೆ ಸರ್. 2 ತಾಸು ಮಳಿ ಬಿದ್ದೆ, ಸ್ವಲ್ಪ ಚಂದಾಗಿ ಜೋರಾಗಿ ಬಿದ್ದೆ ಸರ್. ಒಳ್ಳೆ ಮಳಿ ಬಿತ್ತು ಸರ್, ಗಾಳಿ ಇಲ್ಲ ಏನಿಲ್ಲದೆ ಮಳಿ ಚೆನ್ನಾಗಿ ಅಡಿತಾ ಇದಾವ. ಈಗ ಬಿತ್ತಣೆ ನಾಳೆ ಹಿಡಿದು ನಮ್ಮ ಹತ್ರ ಚಾಲು ಆಗಿದೆ ಸರ್, ಸಂಪೂರ್ಣ ಮಾಡ ಸರ್ ಮಳಿ ಎಲ್ಲ. ಈಗ ಹಸಿ ಚೆನ್ನಾಗಿ ಆಗಿದೆ, ಈಗ ಬಿತ್ತಿದರೆ ನಡೀತು ಸರ್. ಮಾತಾಡ್ತಾ ಇದ್ದೆ ಸರ್. ಮಳಿ ಸ್ಟಾರ್ಟ್ ಆಗಿದೆ ಸರ್, ಏನೇ ಈಗ 9 ಗಿಡಿ ಹೇಗೆ ಬರ್ತಾವ್ ಕಾಣಿ. ಓಕೆ ಸರ್. ಹಲೋ ಸರ್, ನಾವು ಇಂಡಿ ತಲಕೂರು ಎಂಬ ಸಿದ್ಧಾಂತ ಬೇನತ್ತ ಮಾತಾಡ್ತಾ ಇದ್ದೆ ಸರ್. ಈ ವಾರ ಮೇಕೆ ಸಂದೇಶ ಕೇಳಿ ಖುಷಿ ಆಯ್ತು ಸರ್. ಮತ್ತ ಹಾಗೇನೆ ಇನ್ನೇಗೆ ಸ್ಟಾರ್ಟ್ ಆಗ್ಯದ ನೋಡಿ ಸರ್, ಮಳಿ ಜಿಡಿ ಜಿಡಿ ಬರ್ಲಾಗತ್ತ ಸರ್ ಮಳಿ. ಇನ್ನು ಚಾಲು ಆಯ್ತು ಸರ್ ಮಳಿ. ಓಕೆ ಸರ್, ನಮಸ್ಕಾರ ಸರ್. ಸೋಮಶೇಖರ್ ಉಳಿ ಸರ್ ಅವರಿಗೆ ನಮಸ್ಕಾರ ಸರ್. ನಾನು ಸಂಗನಗೌಡ ಸಿದ್ದಗೊಂಡ ಶ್ರೀನಿವಾಸ ಅಡಿಗೆ ತಾಲೂಕಾ ಜಿಲ್ಲಾ ಕಲಬುರಗಿ. ಸರ್, ನಿನ್ನೆ ನಮ್ಮಲ್ಲಿ ಅಂದ್ರೆ 19/6/2022 ಒಂದು ಸ್ವಲ್ಪ ಅಂದ್ರೆ ಒಳ್ಳೆ ಮಳೆ ಬಂದಿದೆ ಸರ್. ನೀವು ಇಲ್ಲಿ ನೋಡಬಹುದು ಒಂದು 4-5 ಇಂಚು ಹಸಿ ಆಗುವಷ್ಟು ಅಂದ್ರೆ ಕೆಲವೊಂದು ಭಾಗ ಗಟ್ಟಿ ಒಂದು ಏರಿಯಾ ಇರತಕ್ಕಂತಲ್ಲಿ ನೀರು ಹರಿದಾಡಿ ಹೋಗಿರ್ತಕ್ಕಂಥದ್ದು. ಮಳೆ ಆಗಿದ್ದು ತುಂಬಾ ಸಂತೋಷ ಕೊಟ್ಟಿದೆ ಸರ್. ಸುಮಾರು ಕಳೆದ ವಾರ ಮತ್ತೆ ಈ ವಾರ ತಾವು ಮಳೆ ಹೇಳಿದ್ರಿ, ಆದ್ರೆ ಮಳೆ ನಿರಂತರ ಇತ್ತು ಅಲ್ಲಿ ಅಲ್ಲಿ. ನೀವು ಹೇಳಿದ ಪ್ರಕಾರ ಅಲ್ಲಿ ಅಲ್ಲಿ ಇತ್ತು, ಆದ್ರೆ ನಮ್ಮ ಭಾಗದಲ್ಲಿ ಇದ್ದಿದ್ದಿಲ್ಲ. ನಿನ್ನೆ ತಾವು ಹೇಳಿದ ಪ್ರಕಾರ ನಮ್ಮ ಭಾಗದಲ್ಲಿ ಮಳೆ ಬಂದು ಎಲ್ಲರ ಮುಖದಲ್ಲಿ ಒಂದು ಸಂತೋಷವನ್ನ ತಂದಿದೆ ಅಂತ ತಮಗೆ ಹೇಳಕ್ಕೆ ನಾನು ಖುಷಿ ಆಗ್ತಾ ಇದೆ ಸರ್. ತಾವುಗಳು ಬಹಳಷ್ಟು ಶ್ರಮ ಮಾಡಿ ನಮ್ಮ ರೈತರಿಗೋಸ್ಕರ ಅನೇಕ ಹೊಸ ವಿಷಯಗಳನ್ನ ಮತ್ತೆ ಜೊತೆಗೆ ಪ್ರತಿ ವಾರವೂ ಕೂಡ ನಮಗೆ ಒಂದು ನಿಖರವಾದಂತ ಒಂದು ಮಾಹಿತಿ ಕೊಡುವುದು ನಮಗೆ ತುಂಬಾ ಒಳ್ಳೆ ಒಂದು ಲಾಭ ಆಗ್ತಾ ಇದೆ ಸರ್. ತಾವು ಹೇಳಿದ ಪ್ರಕಾರ ತಾವೇನು ಪ್ರತಿ ಸಲ ಹೇಳಿದಾಗ ಕೂಡ ನಮ್ಮ ಮುಖ್ಯವಾಗಿರ್ತಕ್ಕಂಥ ಕೆಲಸಗಳನ್ನ ಅದನ್ನ ಯಾವ ರೀತಿ ಹೊಂದಿಸ್ಕೊಂಡು ನಾವು ಮಾಡ್ಬೇಕಂತಕ್ಕಂಥ ನಮಗೆ ಈಸಿಯಾಗಿ ಮಾಡ್ಲಿಕ್ಕೆ ಕಾರ್ಯಕ್ರಮದ ಒಂದು ಮಾಹಿತಿ ನಮ್ಗೆ ಉಪಯೋಗ ಆಗ್ತಾ ಇದೆ. ಹೀಗಾಗಿ ನನ್ನ ವತಿಯಿಂದ ಮತ್ತೆ ಎಲ್ಲಾ ರೈತರ ಒಂದು ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಇವತ್ತು ಈ ಒಂದು ಸಂದರ್ಭದಲ್ಲಿ ತಮಗೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಸರ್. ಥ್ಯಾಂಕ್ ಯು ಸರ್. ಆತ್ಮೀಯರೇ, ಕಳೆದ ವಾರ ನಾವು ಬಹಳ ಮುಖ್ಯವಾದಂತಹ ಒಂದು ದಿನವನ್ನ ಆಚರಣೆ ಮಾಡಿದ್ವಿ. ಅದು ಯಾವುದು ಅಂತಂದ್ರೆ ವಿಶ್ವ ಮರುಭೂಮೀಕರಣದ ವಿರುದ್ದ ಹೋರಾಟದ ದಿನ, ವರ್ಲ್ಡ್ ಡೇ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್ ಅನ್ನುವಂಥದ್ದು. ಈಗಿನ ಒಂದು ಸನ್ನಿವೇಶದೊಳಗ ಈ ದಿನಾಚರಣೆ ಬಹಳ ಪ್ರಮುಖವಾದಂತಹ ಒಂದು ಪಾತ್ರ ವಹಿಸ್ತದ. ಯಾಕಂತಂದ್ರ ದಿನದಿಂದ ದಿನಕ್ಕ ನಮ್ಮ ಭೂಮಿ ಮೇಲೆ ಇರುವಂತಹ ಹಸಿರಿನ ಆಚ್ಛಾದನೆ ಏನದ ಅದು ಕಡಿಮೆ ಆಗ್ತಾ ಇದೆ. ಹಿಂಗಾಗಿ ಹೆಚ್ಚಿನ ಭೂಮಿ ಮರುಭೂಮಿಯಾಗಿ ಪರಿವರ್ತನೆ ಆಗ್ತಾ ಇದೆ. ಮರುಭೂಮಿಯ ಅರ್ಥ ತಮಗೆಲ್ಲ ಗೊತ್ತೇ ಅದ, ಮರಳು ರಾಶಿ ತುಂಬಿದಂತಹ ನೆಲ, ಅದರ ಜೊತೆಗೆ ಬಿರು ಬಿಸಿಲು, ಆಮೇಲೆ ಬರದಂತಹ ಪರಿಸ್ಥಿತಿ, ನೀರಿಲ್ಲ, ಇಂಥ ಒಂದು ಸನ್ನಿವೇಶವನ್ನ ನಾವು ನೋಡಬೇಕಾಗ್ತದ. ಅಂಥ ಮರುಭೂಮೀಕರಣದ ಏನು ಪ್ರಕ್ರಿಯೆ ಅದ ಅದು ಕಳೆದ 20 ವರ್ಷಗಳಲ್ಲಿ ಡಬಲ್ ಆಕೋತ್ ಹೊಂಟದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಇದ್ರ ಬಗ್ಗೆ ಎಲ್ಲರೂ ಕೂಡಿ ಒಂದು ಸಂಯುಕ್ತವಾದಂತಹ ಒಂದು ಕಾರ್ಯ ಮಾಡಬೇಕಾಗಿದೆ. ಅರಣ್ಯಗಳನ್ನ ನಾಶ ಮಾಡ್ತಾ ಇರುವಂತಹದ್ದು, ನಗರೀಕರಣ ಆಗ್ತಾ ಇರುವಂತಹದ್ದು, ಜನಸಂಖ್ಯಾ ಸ್ಫೋಟ, ಹಿಂಗ 108 ಕಾರಣಗಳಿಂದಾಗಿ, ಆಮೇಲೆ ನಾವು ಏನು ಕೈಗಾರಿಕೋದ್ಯಮಗಳದಾವ, ವಾಹನಗಳದಾವ, ಇವುಗಳ ಮೂಲಕವಾಗಿ ಸಹಿತ ನಾವು ಕಾರ್ಬನ್ ಅನ್ನ ವಾತಾವರಣಕ್ಕೆ ಬಿಡ್ತಾ ಇದ್ದೀವಿ ಸಾಕಷ್ಟು ಪ್ರಮಾಣದೊಳಗೆ. ಇವೆಲ್ಲ ಕಡಿಮೆ ಮಾಡಿ ನಾವು ಕಾರ್ಬನ್ ಸೂಸುವಂತಹ ಏನು ಉದ್ಯಮಗಳದಾವ ಅವುಗಳನ್ನ ನಾವು ಕಡಿಮೆ ಮಾಡಿ ಸ್ವಚ್ಛವಾದಂತಹ ಶಕ್ತಿಯನ್ನ ಉಪಯೋಗ ಮಾಡೋದ್ರ ಕಡೆ ಲಕ್ಷ್ಯ ವಹಿಸಬೇಕಾಗಿದೆ. ವಿಶೇಷವಾಗಿ ಹೇಳಬೇಕು ಅಂತಂದ್ರ ಗಾಳಿಯಿಂದ ಉತ್ಪಾದನೆ ಆಗುವಂತಹ ವಿದ್ಯುತ್ ಶಕ್ತಿ, ಆಮೇಲೆ ಸೌರ ಶಕ್ತಿಯನ್ನ ನಾವು ಅವಲಂಬನೆ ಮಾಡಬೇಕಾಗಿದೆ. ಅದರ ಜೊತೆಗೆ ಉತ್ಪಾದನೆ ಕೂಡ ಈ ನಿಟ್ಟಿನೊಳಗ ಆಗಬೇಕಾಗಿದೆ. ಅದ್ರ ಜೊತೆ ಜೊತೆಗೇನೆ ಹಸಿರೀಕರಣದ ವ್ಯವಸ್ಥೆ ಆಗಲೇಬೇಕು. ನಾವು ಈ ನಿಟ್ಟಿನೊಳಗ ನಮ್ಮ ಧ್ಯಾನವನ್ನ ಕೇಂದ್ರೀಕರಣ ಮಾಡುವುದು ಸೂಕ್ತ ಅನ್ನುವಂತಹ ಮಾತಿಟ್ಟುಕೊಂಡು ಈ ದಿನವನ್ನ ಆಚರಣೆ ಮಾಡುತ್ತಾ ಇದ್ದಾರೆ. ಅದಕ್ಕೆ ಏನು ಈಗ ಭೂಮಿ ಹಾಳಾಗ್ತಾ ಇರುವಂತಹ ಒಂದು ಪ್ರಕ್ರಿಯೆ ಅದ, ಅದು ಬಹಳ ಫಾಸ್ಟ್ ಆಗಿ ಆಗ್ತಾ ಇರುವಂತಹದನ್ನ ನಾವು ನೋಡ್ತಾ ಇದ್ದೀವಿ. ಅದನ್ನ ನಾವು ನಿಧಾನ ಮಾಡಬೇಕು. ಇಂತಹ ದಿನಗಳನ್ನ ಬರೇ ಆಚರಣೆ ಮಾಡುವಂತಹ ಒಂದು ನಿಟ್ಟಿನೊಳಗ ವಿಚಾರ ಮಾಡುವಂತಹದ್ದಲ್ಲ, ಇದ್ರ ಕಡೆ ನಾವು ಅನುಷ್ಠಾನ ಮಾಡೋದಕ್ಕೆ ಹೆಜ್ಜೆಗಳನ್ನ ಇಡಬೇಕಾಗಿದೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ಆತ್ಮೀಯರೆ, ಮೃಗಶಿರ ಮಳೆ ನಿರ್ಗಮನ ಆಗ್ತಾ ಇದೆ ನಾಳೆಯಿಂದ, ಆರಿದ್ರ ಮಳೆಯ ಆಗಮನ ನಾಳೆಯಿಂದ ಆಗ್ತಾ ಇದೆ. ಮೃಗಶಿರ ಮಳೆಯ ಬಗ್ಗೆ ನಾವು ಅನ್ಕೊಂಡಂಗ ಬಹುತೇಕ ಆಗ್ಯದ ಅಂತ ಹೇಳಿ ಹೇಳಬಹುದು. ಮೃಗಶಿರ ಮಳೆ ಅಲ್ಪ ಮಳೆಯನ್ನ ತರ್ತದ ಅನ್ನುವಂತಹ ಮಾತಿತ್ತು, ಅದೇ ರೀತಿಯಾಗಿ ಆಯಿತು ಅಂತ ಹೇಳಿ ಅನಿಸ್ತದ. ಕೆಲವೊಂದ್ ಕಡೆ ಎಲ್ಲಿ ಮಳೆ ಬಂದವರು ತಾವು ಹಂಗ ಅನಿಸ್ಲಿಕ್ಕಿಲ್ಲ, ಆದ್ರೆ ಸಾಮಾನ್ಯವಾಗಿ ನಾವು ಸರಾಸರಿಯಾಗಿ ನೋಡಿದ್ರ ಮೃಗಶಿರ ಮಳೆ ಅಲ್ಪ ವೃಷ್ಟಿಯನ್ನ ತಂತು ಅಂತ ಹೇಳ್ಬಹುದು. ಅದರ ಜೊತೆಗೆ ಮುಂಗಾರು ದುರ್ಬಲ ಆಗಿರ್ತದ ಅನ್ನುವಂತಹ ಮಾತಿತ್ತು. ನಮ್ಮ ಭಾಗದೊಳಗ ನಾವು ನೋಡಿದ್ರ ದುರ್ಬಲ ಅಂತ ಹೇಳಬಹುದು. ಆದ್ರೆ ಕರಾವಳಿ ಮತ್ತು ಇತರ ಪ್ರದೇಶಗಳಲ್ಲಿ ಒಳ್ಳೆ ಮಳೆ ಆಗುವಂತಹದ್ದನ್ನ ಕೂಡ ಸೂಚನೆ ನೀಡಲಾಗಿತ್ತು. ಅದೇ ರೀತಿಯಾಗಿ ಮೃಗಶಿರ ಮಳೆ ವರ್ತಿಸಿದೆ ಅಂತ ಹೇಳಿ ಹೇಳಬಹುದು. ಇನ್ನು ಆರಿದ್ರ ಮಳೆ ನಾಳೆ ಅಂದ್ರ ಜೂನ್ 22ರಿಂದ ಬರುವ ಜುಲೈ 5ರ ತನಕನೂ ಇರ್ತದ. ಈ ಅವಧಿಯೊಳಗ ಆರಿದ್ರ ಮಳೆ ಬಗ್ಗೆ ಆಶಾದಾಯಕವಾದಂತಹ ಒಂದು ಸೂಚನೆ ಅದ. ಮಧ್ಯಮ ವೃಷ್ಟಿಯನ್ನ ಆರಿದ್ರ ಮಳೆ ತರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕೆಲವು ಕಡೆ ಹದ ಮಳೆಯಾದ ಮಾನ್ಸೂನ್ ಮಾರುತಗಳು ಚುರುಕಾಗಿರ್ತಾವ. ದಕ್ಷಿಣ ಒಳನಾಡು, ಕರಾವಳಿ ಮತ್ತು ಕೇರಳಗಳಲ್ಲಿ ಹೆಚ್ಚಿನ ಮಳೆ ಅದ ಅನ್ನುವಂತಹ ಒಂದು ಸೂಚನೆ ಅದ. ದಿನಾಂಕ ಜೂನ್ 24, 27, 27, 29, 30, ಜುಲೈ 1, 2, 4 ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು ಅನ್ನುವಂತಹ ವಿಚಾರ ಇಲ್ಲದ. ಇದು ಆರಿದ್ರ ಮಳೆ ಬಗ್ಗೆ ಆಯಿತು. ಒಟ್ಟಿನೊಳಗೆ ಹೇಳಬೇಕು ಅಂತಂದ್ರೆ ಆರಿದ್ರ ಮಳೆ ನಮಗ ಒಂದು ಆಶಾದಾಯಕವಾದಂತಹ ಭಾವನೆಯನ್ನ ನಮ್ಮಲ್ಲಿ ಬಿತ್ತುತ್ತಾ ಇರುವುದು ಸುಳ್ಳಲ್ಲ, ಮತ್ತೆ ಅದೇ ರೀತಿಯ ಆಗಲಿ ಅಂತ ಹೇಳಿ ನಾವು ಕೂಡ ಆಶಾ ಮಾಡೋಣ. ಅಂದರೆ ಸಾಂಪ್ರದಾಯಿಕವಾದಂತಹ ಕೃಷಿ ಬಗ್ಗೆ ಇಲ್ಲಿ ಒಂದಿಷ್ಟು ಮಾಹಿತಿ ಅದ. ನಮ್ಮ ಹಿರಿಯರು ಕಾಲಾಂತರದಿಂದ ಮಳೆ ನಕ್ಷತ್ರಗಳನ್ನ ನೋಡಿಕೊಂಡು ಕೆಲವೊಂದು ಬೆಳೆಗಳನ್ನ ಬೆಳೀತಾ ಇದ್ರು, ಮತ್ತೆ ಅಂತ ಒಂದು ಪದ್ಧತಿಯನ್ನ ನಾವು ಇವತ್ತಿನ ದಿವಸನೂ ಕೂಡ ನೋಡ್ತಾ ಇದ್ದೀವಿ. ಹಿರಿಯ ರೈತರು ಈ ಒಂದು ವಿಚಾರವನ್ನ ಅನುಸರಣೆ ಮಾಡ್ತಾ ಇದ್ದಾರೆ. ಯಾವ್ಯಾವ ನಕ್ಷತ್ರದೊಳಗ ಏನೇನು ಬೆಳೆಗಳನ್ನ ಬೆಳಿಬಹುದು ಅನ್ನೋದ್ರ ಬಗ್ಗೆ ತಾವು ಈಗ ಗಮನಿಸಬೇಕು. ರೋಹಿಣಿ ಮಳೆಯ ಅವಧಿಯೊಳಗ ಏನೇನು ಬೆಳೆ ಬೆಳಿಬಹುದು, ಏನೇನು ಬಿತ್ತನೆ ಮಾಡಬಹುದು ಅನ್ನೋದನ್ನ ನೋಡೋಣ. ರೋಹಿಣಿ ಮಳೆ ಸಮಯದೊಳಗ ಹೆಸರು, ಉದ್ದು, ಕೂರಿಗೆ ಭತ್ತ, ಹತ್ತಿ, ತೊಗರಿ, ಮೆಕ್ಕೆಜೋಳ ಮತ್ತು ಹಸಿರೆಲೆ ಗೊಬ್ಬರ ಇವುಗಳನ್ನ ಬಿತ್ತನೆ ಮಾಡಬಹುದು. ಮೃಗಶಿರ ಮಳೆ ಇದು ಕೂಡ ಈಗಾಗಲೇ ಮುಗಿದದ, ಆದರೂ ಕೂಡ ಇಲ್ಲಿ ಈ ಏನು ಬೆಳೆಗಳನ್ನ ಬೆಳಿಬಹುದು ಅನ್ನೋದನ್ನ ನೋಡೋಣ. ನಾಟಿ ಭತ್ತ, ಕೂರಿಗೆ ಭತ್ತ, ಹತ್ತಿ, ಶೇಂಗಾ, ತೊಗರಿ, ಮೆಕ್ಕೆಜೋಳ ಮತ್ತು ಹಸಿರೆಲೆ ಗೊಬ್ಬರ ಇವುಗಳನ್ನ ಬಿತ್ತನೆ ಮಾಡಬಹುದು. ಆರಿದ್ರ ಮಳೆ ಸಮಯದೊಳಗ ಕೂರಿಗೆ ಭತ್ತ, ಔಡಲ, ಎಳ್ಳು, ಹತ್ತಿ, ಶೇಂಗಾ, ತೊಗರಿ ಮತ್ತು ಮೆಕ್ಕೆಜೋಳ ಇವುಗಳನ್ನ ಬಿತ್ತನೆ ಮಾಡಬಹುದು. ಪುನರ್ವಸು ಮಳೆ ಸಮಯದೊಳಗ ಸಿರಿಧಾನ್ಯ, ನಾಟಿ ಭತ್ತ, ಹತ್ತಿ, ಶೇಂಗಾ, ತೊಗರಿ, ಸಜ್ಜಿ, ಮೆಕ್ಕೆಜೋಳ, ಮುಂಗಾರಿ ಜೋಳ ಮತ್ತು ಮೆಣಸಿನಕಾಯಿ ಇವುಗಳನ್ನ ಬಿತ್ತನೆ ಮಾಡಬಹುದು. ಪುಷ ಮಳೆಯ ಸಂದರ್ಭದೊಳಗ ಸಿರಿಧಾನ್ಯಗಳನ್ನ ಬೆಳೆಯಬಹುದು. ನಾಟಿ ಭತ್ತ, ತೊಗರಿ, ಮೆಕ್ಕೆಜೋಳ ಮತ್ತು ಸೂರ್ಯಕಾಂತಿ ಇವುಗಳನ್ನ ಬೆಳೆಯಬಹುದು. ಆಶ್ಲೇಷ ಮಳೆಯ ಸಮಯದೊಳಗ ನಾಟಿ ಭತ್ತ, ಮೆಕ್ಕೆಜೋಳ ಮತ್ತು ಸೂರ್ಯಕಾಂತಿ. ಮಹಾ ಮಳೆ ಒಳಗ ಸಿರಿಧಾನ್ಯಗಳನ್ನು ಬೆಳೆಯಬಹುದು. ಸೂರ್ಯಕಾಂತಿ, ಮೆಕ್ಕೆಜೋಳ ಮತ್ತು ತರಕಾರಿ ಬೆಳೆಗಳನ್ನು ಬಿತ್ತನೆ ಮಾಡಬಹುದು. ಪೂರ್ವ ಅಥವಾ ಹುಬ್ಬ ಮಳೆಯ ಸಂದರ್ಭದೊಳಗ ಹಿಂಗಾರಿ ಬಿತ್ತನೆ ಸಲುವಾಗಿ ಭೂಮಿಯನ್ನ ತಯಾರು ಮಾಡುವುದು. ಉತ್ತರ ಮಳೆಯ ಸಮಯದೊಳಗ ಮೆಕ್ಕೆಜೋಳ, ಹಿಂಗಾರಿ ಜೋಳ, ಕುಸುಬಿ ಮತ್ತು ಕಡಲೆ ಇವುಗಳನ್ನು ಬಿತ್ತನೆ ಮಾಡಬಹುದು. ಹಸ್ತ ಮಳೆ ನಕ್ಷತ್ರದೊಳಗ ಸೂರ್ಯಕಾಂತಿ, ಹಿಂಗಾರಿ ಜೋಳ, ಕಡಲೆ ಮತ್ತ ಕುಸುಬೆ ಇವುಗಳನ್ನ ಬಿತ್ತನೆ ಮಾಡಬಹುದು. ಚಿತ್ತಿ ಮಳೆಯ ಸಂದರ್ಭದೊಳಗ ಅಗಸಿ, ಶೇಂಗಾ, ಸೂರ್ಯಕಾಂತಿ, ಮೆಕ್ಕೆಜೋಳ, ಕಡಲೆ ಮತ್ತ ಕುಸುಬೆ ಇವುಗಳನ್ನ ಬಿತ್ತನೆ ಮಾಡಬಹುದು. ಸ್ವಾತಿ ಮಳೆಯ ಸಂದರ್ಭದೊಳಗ ಅಗಸಿ, ಶೇಂಗಾ, ಮೆಕ್ಕೆಜೋಳ, ಕಡಲೆ ಮತ್ತ ಕುಸುಬೆ ಇವುಗಳನ್ನ ಬೆಳೆಯಬಹುದು. ಇಂಥ ಒಂದು ಸಾಂಪ್ರದಾಯಿಕ ಜ್ಞಾನ, ಬಹಳ ಅದ್ಭುತವಾದಂತಹ ಒಂದು ಜ್ಞಾನ. ಇಂಥ ಜ್ಞಾನವನ್ನ ನಾವು ವಿಶ್ಲೇಷಣೆ ಮಾಡಿ ಇವತ್ತಿನ ದಿವಸ ಅದನ್ನ ನಮ್ಮ ಕೃಷಿ ಒಳಗ ಯಾವ ರೀತಿ ಅಳವಡಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ಅಂಥ ಪದ್ಧತಿಗಳನ್ನು ಹುಡುಕಿ ಬೆಳಕಿಗೆ ತರುವಂತಹ ಒಂದು ಕೆಲಸ ಕೂಡ ಇವತ್ತಿನ ದಿವಸ ಆಗಬೇಕಾಗಿದೆ. ಆತ್ಮೀಯರೇ, ನಮ್ಮ ನಿಮ್ಮೆಲ್ಲರಿಗೆ ಒಂದು ಸಂತೋಷದ ವಿಷಯದ ಮೇಘ ಸಂದೇಶದ ಬಗ್ಗೆ. ಮೇಘ ಸಂದೇಶ ತಮಗೆಲ್ಲ ಗೊತ್ತಿರುವಂಗ ಸುಮಾರು 14 ವರ್ಷಗಳಿಂದ ತಾವು ಕೇಳ್ತಾ ಇದ್ದೀರಿ. ಅಲ್ಲಿಂದ ಇಲ್ಲಿ ತನಕ ಒಂದು ದೊಡ್ಡ ಪ್ರಯಾಣವನ್ನ ನಾವು ಮಾಡಿವಿ ಇಬ್ರು ಕೂಡಿ. ಆಕಾಶವಾಣಿ ಮತ್ತು ತಾವೆಲ್ಲ ರೈತರು ಕೂಡಿಕೊಂಡು ಈ ಒಂದು ಪ್ರಯಾಣವನ್ನ ಮಾಡ್ತಾ ಇದ್ದೀವಿ ಕಳೆದ 14 ವರ್ಷಗಳಿಂದ. 14 ವರ್ಷಗಳಿಂದ ಸಾಕಷ್ಟು ಬದಲಾವಣೆಗಳು ಆಗ್ಯಾವ, ಅದು ತಾವು ಕೂಡ ಅನುಭವಿಸಿದ್ದೀರಿ. ಮತ್ತು ತಮ್ಮ ಕೃಷಿ ಪದ್ಧತಿ ಒಳಗೂ ಕೂಡ ಬದಲಾವಣೆಗಳು ಆಗ್ಯಾವ. ನಾವು ಯಾವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ವಿ ಅನ್ನೋದು ತಮಗೆಲ್ಲ ಗೊತ್ತಿರುವಂತಹದ್ದು. ಈಗ ಈ ವಿಚಾರವನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯೊಬ್ಬರು ಮೇಘ ಸಂದೇಶದ ಮಹತ್ವದ ಕುರಿತು ಸಂಶೋಧನೆಯನ್ನ ಮಾಡುವಂತಹ ಒಂದು ಕಾರ್ಯವನ್ನ ಕೈಗೆತ್ತಿಕೊಂಡಿದ್ದಾರೆ. ಅಂದ್ರೆ ಅಧ್ಯಯನಕ್ಕಾಗಿ ಅವರು ಮೇಘ ಸಂದೇಶ ಯಾವ ರೀತಿ ಜನರ ಮೇಲೆ, ವಿಶೇಷವಾಗಿ ನಮ್ಮ ರೈತರ ಮೇಲೆ ಪರಿಣಾಮ ಬೀರಿದೆ, ಅವರು ಯಾವ ರೀತಿ ಮೇಘ ಸಂದೇಶದ ಮಾಹಿತಿಯನ್ನ, ಹವಾ ಮುನ್ಸೂಚನೆಯನ್ನ ತಮ್ಮ ಕೃಷಿ ಒಳಗ ಬಳಸಿಕೊಳ್ತಾ ಇದ್ದಾರೆ, ಅದರಿಂದ ಏನು ಲಾಭ ಆಗಿದೆ, ಮತ್ತೆ ಕೃಷಿ ಒಳಗ ಅಷ್ಟೇ ಅಲ್ಲ ಯಾವ್ಯಾವ ನಿಟ್ಟಿನೊಳಗ ಮೇಘ ಸಂದೇಶ ತಮಗ ಉಪಯೋಗ ಆಗಿದೆ, ಈ ಎಲ್ಲ ವಿಷಯಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾರೆ, ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಇದು ನಮಗ ನಿಮಗೆಲ್ಲರಿಗೂ ಬಹಳ ಹೆಮ್ಮೆಯ ವಿಷಯ ಅಂತ ಹೇಳ್ಬಹುದು. ಒಂದು ವಿಶ್ವವಿದ್ಯಾಲಯ ಆಕಾಶವಾಣಿಯ ಇಂಥ ಒಂದು ಕಾರ್ಯಕ್ರಮದ ಬಗ್ಗೆ ಆಸ್ತಿ ತೋರಿಸಿ ಅದನ್ನ ಅಧ್ಯಯನಕ್ಕೆ ಒಳಪಡಿಸಿರುವುದು ಖುಷಿ ಕೊಡುವಂತಹ ಒಂದು ವಿಚಾರ ಅಂತ ಹೇಳ್ಬಹುದು. ಇದಕ್ಕಾಗಿ ನಾನು ತಮ್ಮನ್ನ ಅಭಿನಂದಿಸ್ತೀನಿ. ಯಾಕಪ್ಪ ಅಂತಂದ್ರೆ, ತಮ್ಮ ಸಹಕಾರದಿಂದ ನಾವು ಇಲ್ಲಿ ತನಕ ಬಂದಿವಿ. ಈ ಒಂದು ಸಂಶೋಧನೆಯ ಸಂದರ್ಭದೊಳಗ ವಿದ್ಯಾರ್ಥಿಗಳು ತಮಗ, ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದ ಕೆಲವು ಜಿಲ್ಲೆಗಳ ರೈತರನ್ನ ಸಂಪರ್ಕ ಮಾಡಬಹುದು. ಅದಕ್ಕಾಗಿ ನಮ್ಮ ವಿನಂತಿ ಏನು ಅಂತಂದ್ರೆ, ಮೇಘ ಸಂದೇಶದ ಬಗ್ಗೆ ಏನು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಸಂಶೋಧನೆ ಮಾಡ್ತಾ ಇದ್ದಾರೆ, ಅವರು ತಮ್ಮನ್ನ ಮಾತಾಡಿಸಬಹುದು, ತಮ್ಮ ಹೊಲಕ್ಕೆ ಭೆಟ್ಟಿ ಕೊಟ್ಟು ತಮ್ಮ ವಿಚಾರಗಳನ್ನ ಕೇಳಬಹುದು. ಅದಕ್ಕಾಗಿ ತಾವು ದಯವಿಟ್ಟು ಅವರಿಗೆ ಸಹಕಾರ ನೀಡಿ ಸಂಪೂರ್ಣವಾದಂತಹ ಒಂದು ಮಾಹಿತಿ, ತಮ್ಮ ಅನುಭವ ಏನದ ಅದನ್ನ ಅವರ ಜೊತೆಗೆ ಹಂಚಿಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ತಮ್ಮ ಈ ಒಂದು ಸಹಕಾರದಿಂದ ಒಂದು ಗಟ್ಟಿಯಾದಂತಹ ಒಂದು ಸಂಶೋಧನಾ ಕಾರ್ಯ ಆಗ್ತದೆ. ಮುಂದೆ ಬರುವಂತಹ ಏನು ವಿದ್ಯಾರ್ಥಿಗಳಿದ್ದಾರೆ ಅವರಿಗೂ ಕೂಡ ಇದರಿಂದ ಅನುಕೂಲ ಆಗ್ತದೆ. ಅಲ್ಲದೆ ಈ ಒಂದು ಕಾರ್ಯಕ್ರಮವನ್ನ ನಾವು ಯಾವ ರೀತಿ ಮತ್ತೆ ಬೆಳೆಸಬಹುದು, ಮತ್ತೆ ಯಾವ ರೀತಿಯಾದಂತಹ ಒಂದು ಆಯಾಮಗಳ ಮೇಲೆ ಇದರ ಒಂದು ಉಪಯೋಗವನ್ನ ಮಾಡಿಕೊಳ್ಳಬಹುದು ಅನ್ನೋದಕ್ಕೆ ಪೀಠಿಕೆ, ವೇದಿಕೆ ತಯಾರಾಗ್ತದೆ. ಅದಕ್ಕಾಗಿ ನಮ್ಮ ಒಂದು ವಿನಂತಿ ಇಷ್ಟೇ, ವಿದ್ಯಾರ್ಥಿಗಳು ತಮ್ಮನ್ನ ಸಂಪರ್ಕ ಮಾಡಿದಾಗ ಅವರ ಜೊತೆಗೆ ಅವರಿಗೆ ಬೇಕಾದಂತಹ ಒಂದು ಮಾಹಿತಿ, ತಮ್ಮ ಕೃಷಿ ಮಾಹಿತಿಯನ್ನ ಅವರು ಕೇಳಬಹುದು, ಮೇಘ ಸಂದೇಶದ ಮಾಹಿತಿಯನ್ನ ಅವರು ಕೇಳಬಹುದು, ಇದರ ಬಗ್ಗೆ ನಿಮ್ಮದೇ ಆದಂತಹ ಅನುಭವಗಳನ್ನ ಅವರ ಜೊತೆಗೆ ಹಂಚಿಕೊಳ್ಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ June 22ರಿಂದ ಮಂಗಳವಾರ June 28ರ ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಮಳೆಯ ವಾತಾವರಣ ಇರಬಹುದಾಗ್ಯದ. ಮೋಡ ಮುಸುಕಿದ ವಾತಾವರಣ, ಮೋಡ ಕವಿದ ವಾತಾವರಣ, ನಡು ನಡುವೆ ಬಿಸಿಲು, ಗುಡುಗು, ಮಿಂಚು, ಹಿಂಗ ಎಲ್ಲ ಬಗೆಯ ಸನ್ನಿವೇಶಗಳನ್ನ ನಾವು ಈ ವಾರ ನೋಡಬಹುದಾಗ್ಯದ. ಮತ್ತೆ ಈ ವಾರದೊಳಗ ಪ್ರತಿ ದಿವಸ ಮತ್ತ ಈ ವಾರದೊಳಗ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರತಿ ದಿವಸ ಮಳೆಯಾಗುವಂತಹ ಸಾಧ್ಯತೆಗಳಾದವ. ವಾರಪೂರ್ತಿ ಮಳೆಯನ್ನ ನಾವು ಈ ವಾರ ನಿರೀಕ್ಷೆ ಮಾಡಬಹುದು. ಕೊಪ್ಪಳ ಮತ್ತ ಬಳ್ಳಾರಿ ಈ ಜಿಲ್ಲೆಗಳನ್ನ ಹೊರತುಪಡಿಸಿ ಉಳಿದ ಜಿಲ್ಲೆಗಳಲ್ಲಿ ಒಳ್ಳೆ ಮಳೆಯನ್ನ ನಾವು ಈ ವಾರ ನೋಡಬಹುದಾಗ್ಯದ. ಕೊಪ್ಪಳ ಜಿಲ್ಲೆಯೊಳಗ ಮತ್ತ ಬಳ್ಳಾರಿ ಜಿಲ್ಲೆಯೊಳಗ ಅಲ್ಪ ಪ್ರಮಾಣದ ಹಗುರಾದಂತಹ ಮಳೆಯನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಹಗುರದಿಂದ ಸಾಧಾರಣ ಮಳೆಯನ್ನ ಈ ಸಮಯದೊಳಗೆ ನಾವು ನಿರೀಕ್ಷೆ ಮಾಡಬಹುದು. ಕೆಲವು ಕಡೆ ಉತ್ತಮ ಮಳೆ ಕೂಡ ಆಗಬಹುದು ಅನ್ನುವಂತಹ ಸೂಚನೆ ಅದ. ಇದು ಸ್ಥೂಲವಾಗಿ ವಾತಾವರಣದ ಒಂದು ವರ್ತನೆ ಬಗ್ಗೆ ಆಯಿತು. ಇನ್ನ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ 22, ಶನಿವಾರ 25 ಈ ಎರಡು ದಿವಸ ಮಳೆಯಾಗುವ ಸಾಧ್ಯತೆಗಳು %85, ಗುರುವಾರ 23, ರವಿವಾರ 26 ಈ ಎರಡು ದಿವಸ 80, ಶುಕ್ರವಾರ 24, ಸೋಮವಾರ 27 ಮತ್ತು ಮಂಗಳವಾರ 28 ತಾರೀಕು %90 ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆಯೊಳಗೆ ವಾರಪೂರ್ತಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಒಂದು ವಾರದ ಅವಧಿಯೊಳಗೆ ಕಲಬುರಗಿ ಜಿಲ್ಲೆಯೊಳಗೆ 61 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ಬಹಳ ಒಳ್ಳೆ ಪ್ರಮಾಣ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಬೀದರ್ ಜಿಲ್ಲೆಯೊಳಗೆ ಬುಧವಾರ 22, ಶನಿವಾರ 25 ಮತ್ತು ಸೋಮವಾರ 27 ಈ ಮೂರು ದಿವಸ ಮಳೆಯ ಸಾಧ್ಯತೆಗಳು %85, ಗುರುವಾರ 23, 80, ಶುಕ್ರವಾರ 24, 90 ಮತ್ತು ಮಂಗಳವಾರ 28 ತಾರೀಕು ಕೂಡ %90 ಅನ್ನುವಂತಹ ಸೂಚನೆ ಅದ. ರವಿವಾರ 26ನೇ ತಾರೀಕು 75% ಅಂತ ತಜ್ಞರು ತಿಳಿಸ್ತಾ ಇದ್ದಾರೆ. ಬೀದರ್ ಜಿಲ್ಲೆಯೊಳಗೆ ವಾರಪೂರ್ತಿ ದಿನಾಲೂ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಒಟ್ಟು 41 ಮಿಲಿಮೀಟರ್ನಷ್ಟು ಮಳೆಯನ್ನ ಬೀದರ್ ಜಿಲ್ಲೆಯೊಳಗೆ ನಾವು ನಿರೀಕ್ಷೆ ಮಾಡಬಹುದು. ಒಳ್ಳೆ ಪ್ರಮಾಣದ ಮಳೆ ಅಂತ ಹೇಳಬಹುದು. ರಾಯಚೂರು ಜಿಲ್ಲೆಗೆ ಬಂದರೆ ರಾಯಚೂರು ಜಿಲ್ಲೆಯೊಳಗೆ ಬುಧವಾರ 22, ಶುಕ್ರವಾರ 24, ಶನಿವಾರ 25 ಮತ್ತು ಮಂಗಳವಾರ 28 ಈ ನಾಲ್ಕು ದಿವಸ ಮಳೆಯ ಸಾಧ್ಯತೆಗಳು %40, ಗುರುವಾರ 23 ಮತ್ತು ರವಿವಾರ 26 ಈ ಎರಡು ದಿವಸ 70, ಸೋಮವಾರ 27ನೇ ತಾರೀಕು %85 ಅನ್ನುವಂತಹ ಸೂಚನೆ ಅದ. ರಾಯಚೂರು ಜಿಲ್ಲೆಯೊಳಗೆ ವಾರಪೂರ್ತಿ ದಿನಾಲೂ ಮಳೆಯಾಗುವಂತಹ ಸಾಧ್ಯತೆಗಳವ. 40 ಮಿಲಿಮೀಟರ್ನಷ್ಟು ಮಳೆಯನ್ನ ರಾಯಚೂರು ಜಿಲ್ಲೆಯೊಳಗೆ ಈ ವಾರ ನಾವು ನಿರೀಕ್ಷೆ ಮಾಡಬಹುದು. ವಿಜಯಪುರ ಜಿಲ್ಲೆಗೆ ಬಂದರೆ ವಿಜಯಪುರ ಜಿಲ್ಲೆಯೊಳಗೆ ಬುಧವಾರ 22, ಶನಿವಾರ 25 ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು %85, ಗುರುವಾರ 23, ಶುಕ್ರವಾರ 24, ಸೋಮವಾರ 27 ಮತ್ತು ಮಂಗಳವಾರ 28 ಈ ನಾಲ್ಕು ದಿವಸ %90, ರವಿವಾರ 26ನೇ ತಾರೀಕು 80% ಅನ್ನುವಂತಹ ಸೂಚನೆ ವಿಜಯಪುರ ಜಿಲ್ಲೆಯೊಳಗೆ ಅದ. ವಿಜಯಪುರ ಜಿಲ್ಲೆಯೊಳಗೆ ವಾರಪೂರ್ತಿ ಪ್ರತಿ ದಿವಸ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಒಟ್ಟು 41.5 ಮಿಲಿಮೀಟರ್ನಷ್ಟು ಮಳೆಯನ್ನ ವಿಜಯಪುರ ಜಿಲ್ಲೆಯೊಳಗೆ ನಾವು ಈ ವಾರ ನಿರೀಕ್ಷೆ ಮಾಡಬಹುದು. ಕೊಪ್ಪಳ ಜಿಲ್ಲೆಯೊಳಗೆ ಬುಧವಾರ 22, ಶುಕ್ರವಾರ 24, ಶನಿವಾರ 25 ಈ ಮೂರು ದಿವಸ ಮಳೆಯ ಸಾಧ್ಯತೆಗಳು %80, ಗುರುವಾರ 23ನೇ ತಾರೀಕು 85, ರವಿವಾರ 26ನೇ ತಾರೀಕು 70, ಸೋಮವಾರ 27 ಮತ್ತು ಮಂಗಳವಾರ 28 ಈ ಎರಡು ದಿವಸ %90 ಅನ್ನುವಂತಹ ಸೂಚನೆ ಅದ. ಕೊಪ್ಪಳ ಜಿಲ್ಲೆಯೊಳಗೆ ವಾರಪೂರ್ತಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಆದರೆ ಕೊಪ್ಪಳ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಸ್ವಲ್ಪ ನಿರಾಸೆ ಆಗಬಹುದು. ಕೇವಲ %12.8 ನಾವು ಮಳೆಯನ್ನ ಪಡೆಯುವಂತಹ ಒಂದು ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಅಲ್ಪ ಪ್ರಮಾಣದ ಮಳೆ, ಹಗುರವಾದಂತಹ ಮಳೆ ಕೊಪ್ಪಳ ಜಿಲ್ಲೆಯೊಳಗೆ ಆಗಬಹುದು. ಯಾದಗಿರಿ ಜಿಲ್ಲೆಯೊಳಗೆ ಬುಧವಾರ 22, ಶನಿವಾರ 25, ರವಿವಾರ 26 ಈ ಮೂರು ದಿವಸ ಮಳೆಯ ಸಾಧ್ಯತೆಗಳು %80, ಗುರುವಾರ 23ನೇ ತಾರೀಕು 75, ಶುಕ್ರವಾರ 24, ಸೋಮವಾರ 27 ಮತ್ತು ಮಂಗಳವಾರ 28 ಈ ಮೂರು ದಿವಸ %90 ಅನ್ನುವಂತಹ ಸೂಚನೆ ಅದ. ಯಾದಗಿರಿ ಜಿಲ್ಲೆಯೊಳಗೆ ವಾರಪೂರ್ತಿ ಪ್ರತಿ ದಿವಸ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಬಹಳ ಒಳ್ಳೆಯ ಮಳೆಯನ್ನ ನಾವು ಯಾದಗಿರಿ ಜಿಲ್ಲೆಯೊಳಗೆ ನೋಡಬಹುದು. 65.4 ಮಿಲಿಮೀಟರ್ನಷ್ಟು ಮಳೆಯನ್ನ ನಾವು ಪಡಿಬಹುದು ಅಂತ ಹೇಳಿ ತಜ್ಞರು ಸೂಚನೆ ನೀಡ್ತಾ ಇದ್ದಾರೆ. ಬಹಳ ಒಳ್ಳೆ ಪ್ರಮಾಣದ ಮಳೆ. ಬಳ್ಳಾರಿ ಜಿಲ್ಲೆಯೊಳಗೆ ಬುಧವಾರ 27ನೇ ತಾರೀಕು, ಶನಿವಾರ 25, ರವಿವಾರ 26 ಈ ಮೂರು ದಿವಸ ಮಳೆಯ ಸಾಧ್ಯತೆಗಳು %65, ಗುರುವಾರ 23, ಶುಕ್ರವಾರ 24 ಈ ಎರಡು ದಿವಸ 75, ಸೋಮವಾರ 27 ಮತ್ತು ಮಂಗಳವಾರ 28 ಈ ಎರಡು ದಿವಸ %80 ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆಯೊಳಗೆ ಬಹಳ ಕಡಿಮೆ, ಈ ಎಲ್ಲ ಜಿಲ್ಲೆಗಳಲ್ಲಿ ಅತ್ಯಂತ ಕಡಿಮೆ ಮಳೆಯ ನಿರೀಕ್ಷೆಯನ್ನು ನಾವು ಮಾಡಬಹುದು. ಕೇವಲ 8.3 ಮಿಲಿಮೀಟರ್ನಷ್ಟು ಮಳೆ ಆಗ್ತದೆ ಅಂತ ಹೇಳಿ ತಜ್ಞರು ಸೂಚನೆ ನೀಡ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆಯೊಳಗೆ ಬುಧವಾರ 22, ಗುರುವಾರ 23, ಶುಕ್ರವಾರ 24, ಶನಿವಾರ 25, ರವಿವಾರ 26 ಈ 5 ದಿವಸ ಮಳೆಯ ಸಾಧ್ಯತೆಗಳು 85%, ಸೋಮವಾರ 27 ಮತ್ತು ಮಂಗಳವಾರ 28, ಈ 2 ದಿವಸ 90% ಅನ್ನುವಂತಹ ಸೂಚನೆ ಅದ. ಬಾಗಲಕೋಟೆ ಜಿಲ್ಲೆ ಒಳಗ ವಾರಪೂರ್ತಿ ಪ್ರತಿ ದಿವಸ ಮಳೆ ಆಗಬಹುದು, 39.1 mm ಮಳೆಯ ಪ್ರಮಾಣ ಇರಬಹುದಾಗಿದೆ. ಇನ್ನು ಸೊಲ್ಲಾಪುರ ಜಿಲ್ಲೆಗೆ ಬಂದರೆ ಸೊಲ್ಲಾಪುರ ಜಿಲ್ಲೆಯ ಮಳೆಯ ನಕ್ಷೆ ಬಹಳ ಅತ್ಯುತ್ತಮ ಅಂತ ಹೇಳಿ ಹೇಳಬಹುದು. ಈ ಅಂಕಿಅಂಶಗಳನ್ನು ನೋಡಿದ್ರೆ ತಮಗೆ ಗೊತ್ತಾಗ್ತದೆ. ಸೊಲ್ಲಾಪುರ ಜಿಲ್ಲೆ ಒಳಗೆ ಬುಧವಾರ 22ನೇ ತಾರೀಕು, ಶುಕ್ರವಾರ 24, ಶನಿವಾರ 25, ರವಿವಾರ 26, ಸೋಮವಾರ 27 ಮತ್ತು ಮಂಗಳವಾರ 28, ಈ 6 ದಿವಸ ಮಳೆಯ ಸಾಧ್ಯತೆಗಳು 90%, ಗುರುವಾರ 23ನೇ ತಾರೀಕು 85% ಅನ್ನುವಂತಹ ಒಂದು ಸೂಚನೆ ಅದ. ಸೊಲ್ಲಾಪುರ ಜಿಲ್ಲೆ ಒಳಗೆ ವಾರಪೂರ್ತಿ ಮಳೆಯಾಗುವಂತಹ ಸಾಧ್ಯತೆಗಳು ನಿಚ್ಚಳವಾಗಿ ಅದಾವ. ಒಟ್ಟು ಮಳೆಯ ಪ್ರಮಾಣ, ನಿರೀಕ್ಷಿತ ಮಳೆಯ ಪ್ರಮಾಣ 85.7 mm. ಈ ಎಲ್ಲ ಜಿಲ್ಲೆಗಳಲ್ಲಿ ಅತ್ಯಂತ ಹೈಯೆಸ್ಟ್ ಅಂತ ಹೇಳಿ ಹೇಳಬಹುದು. ಸೊಲ್ಲಾಪುರ ಜಿಲ್ಲೆ ಒಳಗೆ ಅತ್ಯುತ್ತಮವಾದಂತಹ ಒಂದು ಮಳೆಯನ್ನು ಈ ವಾರ ನಾವು ನೋಡಬಹುದಾಗಿದೆ. ಇನ್ನು ಝೈರಾಬಾದ್ ತಾಲೂಕಿನೊಳಗೆ ಬುಧವಾರ 22, ಗುರುವಾರ 23, ರವಿವಾರ 26, ಈ 3 ದಿವಸ ಮಳೆಯ ಸಾಧ್ಯತೆಗಳು 80%, ಶುಕ್ರವಾರ 24ನೇ ತಾರೀಕು, ಸೋಮವಾರ 27 ಮತ್ತು ಮಂಗಳವಾರ 28ನೇ ತಾರೀಕು 90% ಅನ್ನುವಂತಹ ಸೂಚನೆ ಅದ. ಶನಿವಾರ 25ನೇ ತಾರೀಕು 85% ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಝೈರಾಬಾದ್ ತಾಲೂಕಿನೊಳಗೆ ಕೂಡ ಒಳ್ಳೆ ಪ್ರಮಾಣದ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. 53.8 mm ಈ ವಾರ ಝೈರಾಬಾದ್ ತಾಲೂಕಿನೊಳಗೆ ಆಗಬಹುದು ಅನ್ನುವಂತಹ ಒಂದು ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಒಟ್ಟಿನೊಳಗೆ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಆಶಾದಾಯಕವಾದಂತಹ ಮಾನ್ಸೂನ್ ಈ ವಾರ ಇರಬಹುದಾಗಿದೆ. ಒಳ್ಳೆ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನು ನಾವು ಮಾಡಬಹುದು. ಕೆಲವು ಕಡೆ ಒಳ್ಳೆ ಮಳೆ ಆಗಬಹುದು. ಈ ಮಳೆಗಳ ಜೊತೆಗೆ ಕೆಲವು ಕಡೆ ಗುಡುಗು ಮಿಂಚುಗಳು ಇರಬಹುದು ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಇದರೊಳಗೆ ಬದಲಾವಣೆಗಳಾಗಬಹುದು. ಈಗ ನಾವು ಹೆಂಗ್ ಕಳೆದ ವಾರ ನೋಡಿದೀವಿ ಅಂತಹ ಬದಲಾವಣೆಗಳು ಸಹಜ ಇರ್ತಾವ. ಆದರೂ ಕೂಡ ಇಲ್ಲಿನ ಒಂದು ಅಂಕಿಅಂಶಗಳನ್ನು ನೋಡಿದ್ರೆ ಮತ್ತೆ ಇಲಾಖೆಯ ತಜ್ಞರು ಹೇಳುವಂತಹ ಅನುಕೂಲಕರ ವಾತಾವರಣದ ಅಂಶಗಳನ್ನು ನೋಡಿದ್ರೆ ಈ ವಾರ ಒಳ್ಳೆಯದು ಆಗಬಹುದು ಅಂಥೇಳಿ ನಾವು ಭರವಸೆ ಇಟ್ಟುಕೊಳ್ಬಹುದು. ಆತ್ಮೀಯರೇ, ಇನ್ನೂ ಯಾರ್ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ಮಾಡಿಕೊಂಡು ತಾವು ಉಪಯೋಗ ಮಾಡೋದ್ರ ಕಡೆ ಗಮನ ಹರಿಸಬೇಕು ಅಂಥೇಳಿ ನಾವು ಮನವಿ ಮಾಡ್ತಾ ಇದ್ವಿ. ಇವತ್ತು ವಿಶ್ವ ಯೋಗ ದಿನ. ಇಡೀ ಜಗತ್ತಿಗೆ ಯೋಗವನ್ನ ನೀಡಿದಂಥ ಭಾರತದ ಹೆಮ್ಮೆಯ ಬಗ್ಗೆ ನಾವು, ಭಾರತದ ಸಂಸ್ಕೃತಿಯ ಬಗ್ಗೆ ನಾವು ಹೆಮ್ಮೆ ಪಡೋಣ, ಯೋಗವನ್ನ ನಾವು ಆಚರಿಸೋಣ. ವಿಶೇಷವಾಗಿ ಕೃಷಿಕರು ಯೋಗವನ್ನ ಆಚರಣೆ ಮಾಡಿ ಇನ್ನಷ್ಟು ಸದೃಢರಾಗಿ ಮುಂದಿನ ನಮ್ಮ ಬಾಳನ್ನ ಇನ್ನೊಂದು ಉನ್ನತ ಹಂತದತ್ತ ತೆಗೆದುಕೊಂಡು ಹೋಗೋಣ ಅಂಥೇಳಿ ಅಂತ, ಅದರ ಜೊತೆಗೇನೆ ಪರಿಸರದ ಕಾರ್ಯಕ್ರಮಗಳನ್ನು ಕೂಡ ಒಟ್ಟಾಗಿ ಮಾಡ್ತಾ ಒಂದು ಸುಂದರವಾದಂತಹ ಭೂಮಿಯನ್ನ ನಿರ್ಮಾಣ ಮಾಡೋದ್ರ ಕಡೆ ನಮ್ಮ ಚಿತ್ತವನ್ನ ಹರಿಸೋಣ. ಅದೇ ರೀತಿಯಾಗಿ ಕೆಲಸ ಕಾರ್ಯಗಳನ್ನು ಅನುಷ್ಠಾನಕ್ಕೆ ತರೋಣ ಅಂಥೇಳಿ ಹೇಳ್ತಾ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಸರಣಿ ಮೇಘ ಸಂದೇಶದ 559ನೇ ಸಂಚಿಕೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಸೋಮಶೇಖರ್ ಎಸ್ ರುಡಿ. ಈಗ ಯಲಮಾಮಡಿಯ ರಾಧಾಬಾಯಿಯ ಮಾದರ್ ಹಾಗೂ ಸಂಗಡಿಗರಿಂದ ಚೌಡಕಿ ಪದಗಳು. ಮೀಸಾಲ್ ಮೀಸಾಲ್ ಕೂಸ ನನ್ನಗ ಮೀಸಲ ಸೇರಿ ನನ್ನಗ ಮೀಸಲ ರಾಮ ಕೂಸ ನನ್ನಗ ಮೀಸಲ ಸೇರಿ ಎಂಬುದು ಲಾಳಿ ಅಂಜಲ ಕೂಸ ನಂಬುದು ಕತ್ರಿ ಅಂಜಲ ನಿನ್ನ ರಾಮನ ಮುಂದ ಹೇಳಿಕೊಡವ್ವ ದಾವುದು ಮೀಸಲ ಕಾಲ ನನ್ನಗ ಮೀಸಲ ರಾಮ ಬೆಣ್ಣಿ ನನ್ನಗ ಮೀಸಲ ಕಾಲ ನಂಬುದು ಕರಿ ನಂಜಲ ಬೆಣ್ಣಿ ಎಂಬುದು ಕಡಗೊಲ್ಲಂಜಲ ಕುಂಬುದು ಕಾಗದಂಜಲ ಮೀಸಲ್ ಮೀಸಲೆಲ್ಲವೂ ಯಾವುದು ಮೀಸಲ ನಿನ್ನ ರಾಮನ ಮುಂದ ಹೇಳಿಕೊಡವ್ವ ಅದಾವುದು ಮೀಸಲ ಹೂವ ನನ್ನಗ ಮೀಸಲ ರಾಮ ಪತ್ರಿ ನನ್ನಗ ಮೀಸಲ ಪತ್ರಿ ಎಂಬುದು ಕೈಯ ಅಂಜಲ ಹೂವ ನಂಬುದು ಹುಳಿ ನಂಜಲ ಪತ್ರಿ ಎಂಬುದು ಕೈಯ ಅಂಜಲ ಮೀಸಲ್ ಮೀಸಲೆಲ್ಲವೂ ಯಾವುದು ಮೀಸಲ ನಿನ್ನ ರಾಮನ ಮುಂದ ಹೇಳಿಕೊಡವ್ವ ಅದಾವುದು ಮೀಸಲ ಅಂಜಲಾ